ಸಂತನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ, ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ನಮ್ಮ ಬಾಳ ತೊಟ್ಟಿಲನ್ನು ತೂಗುವವಳು ನೀನೇ, ನಮ್ಮ ಕನಸು ಕಲ್ಪನೆಗಳ ಗುಡಿ ಗೋಪುರ ನೀನೇ, ನಮ್ಮ ಬಾಳ ತೊಟ್ಟಿಲನ್ನು ತೂಗುವವಳು ನೀನೇ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಏರ್ ನೆಕ್ಸ್ಟ್. ಭಾಗವಹಿಸುತ್ತಾರೆ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಯು ಅದಿತಿ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಯು ಅದಿತಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಅದಿತಿ, ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೂರು ಸೆಗ್ಮೆಂಟ್. ಫಸ್ಟ್ ಒನ್ ವಿಮೆನ್ ಎಂಪವರ್ಮೆಂಟ್, ಸೆಕೆಂಡ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀವಿ, ಥರ್ಡ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಚೇಂಜ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಬ್ರು ಗೆಸ್ಟ್ ಕೂಡ ಬಂದಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಹಾಡು ಕೇಳ್ಕೊಂಬರೋಣವಾ? ಫಸ್ಟ್ ಸೆಗ್ಮೆಂಟ್ ನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೇ ಸೆಗ್ಮೆಂಟ್ ವಿಮೆನ್ ಎಂಪವರ್ಮೆಂಟ್. ವಿಮೆನ್ ಎಂಪವರ್ಮೆಂಟ್, ನಮ್ಮ ದೇಶದಲ್ಲಿ ವಿಮೆನ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದೆ. ಆ ಇಬ್ರು ಮಹಿಳೆಯರು, ಒಂದು ದೇವಸ್ಥಾನದಲ್ಲಿರೋ ದೇವಿ, ಇನ್ನೊಂದು ಆಫೀಸ್ ಅಲ್ಲಿರೋ ಹೈಯರ್ ಪೊಸಿಷನ್ ಲೇಡಿ. ಅದೇ ಬೇಜಾರ್ ಕೊಡೋ ಸಂಗತಿ ಕಣ್ರಿ. ದೇವಸ್ಥಾನಕ್ಕೆ ಹೋಗಿ ಎಷ್ಟೋ ದೇವಿಗಳಿಗೆ ನಮಸ್ಕಾರ ಮಾಡ್ತೀವಿ, ಕೈ ಮುಗಿತೀವಿ, ಅರ್ಕೆ ಒತ್ತುತ್ತೀವಿ, ಭಯಭಕ್ತಿಯಿಂದ ಪೂಜೆ ಮಾಡ್ತೀವಿ. ಆಫೀಸಲ್ಲಿ ಬಂದ್ರೆ ಹೈಯರ್ ಪೊಸಿಷನ್ ಅಲ್ಲಿರೋ ಲೇಡಿನ ನೋಡಿ ಭಯದಿಂದ ಕೆಲಸ ಮಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ. ಆದ್ರೆ ಮನೇಲಿ ಬಂದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಯಾಕೋ ನಾವು ಕಮ್ಮಿ ರೆಸ್ಪೆಕ್ಟ್ ಕೊಡ್ತಿದೀವಿ ಅನ್ಸುತ್ತೆ. ಅವ್ರ ಪಡೋ ಕಷ್ಟಕ್ಕೆ ನಾವು ಕೊಡೋ ರೆಸ್ಪೆಕ್ಟ್ ತುಂಬಾ ಕಮ್ಮಿ ಇದೆ. ದೇಶದಲ್ಲಿ ಬರೀ ಹೈಯರ್ ಪೊಸಿಷನ್ ಅಲ್ಲಿರೋ ಅಥವಾ ಏನೋ ಅಚೀವ್ ಮಾಡಿರೋ ಹೆಣ್ಮಕ್ಳು ಮಾತ್ರ ರೆಸ್ಪೆಕ್ಟ್ ನ ಡಿಸರ್ವ್ ಮಾಡ್ತಾರೆ ಅಂತ ಅಲ್ಲ ಕಣ್ರಿ. ಎಲ್ಲಾ ಹೆಣ್ಮಕ್ಳು ಯಾವ್ದೋ ಒಂದ್ ರೀತಿಲಿ ಕಷ್ಟ ಪಡ್ತಿದ್ದಾರೆ. ಬರೀ ಮನೇಲಿರ್ತಾರೆ, ಕೆಲಸ ಮಾಡ್ತಾರೆ, ಹೊರಗಡೆ ದುಡಿಯಲ್ಲ ಅಂತ ಅಲ್ಲ. ಮನೇಲಿ ನಮಗೋಸ್ಕರ ತುಂಬಾ ಕೆಲಸ ಮಾಡಿರ್ತಾರೆ, ಆದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಮತ್ತೆ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಒಂದು ನೆನಪಾಗೋ ವರ್ಡ್ ಏನಂದ್ರೆ ಫೆಮಿನಿಸಮ್. ನನ್ನ ಪ್ರಕಾರ ಫೆಮಿನಿಸಮ್ ಅಂದ್ರೆ ಮಹಿಳೆಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಅಥವಾ ಸ್ಪೆಷಲ್ ಪೊಸಿಷನ್ ಕೊಡ್ಬೇಕು ಅಂತ ಏನಿಲ್ಲ. ಮೆನ್ನಿಗೆ ಏನ್ ಅವ್ರ ಮಾಡೋ ಕೆಲಸಕ್ಕೆ ಯಾವ ಪೊಸಿಷನ್ ಸಿಗ್ತಿನೋ, ರೆಸ್ಪೆಕ್ಟ್ ಸಿಗ್ತಿದನೋ, ಸ್ಟೇಟಸ್ ಸಿಗ್ತಿದೇನೋ, ಅದೇ ರೆಸ್ಪೆಕ್ಟ್ ಮಹಿಳೆ ಮಾಡೋ ಕೆಲಸಕ್ಕೆ ಅವಳ ಪಡ ಕಷ್ಟಕ್ಕೆ ಸೇಮ್ ರೆಸ್ಪೆಕ್ಟ್ ಸಿಕ್ಕರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದೇನಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಫೀಲ್ಡ್ ತಗೊಳ್ಳಿ, ನಮ್ಮ ದೇಶದಲ್ಲಿ ವಿಮೆನ್ಗೋಸ್ಕರ ಒಂದು ರಿಸರ್ವೇಷನ್ ಇಟ್ಬಿಟ್ಟಿದ್ದಾರೆ ಜಾಬ್ಗೆ. ಯಾವುದೇ ಫೀಲ್ಡ್ ತಗೊಳ್ಳಿ, ನನಗೇನು ಅನ್ಸುತ್ತೆ ಅಂದ್ರೆ ಆ ಫೀಲ್ಡ್ ಅಲ್ಲಿ ವಿಮೆನ್ಗೆ ರಿಸರ್ವೇಷನ್ ಇದೆ ಅಂತ ಅವ್ರಿಗೆ ಆ ಜಾಬ್ ಸಿಗೋದಲ್ಲ. ಎಲ್ಲಾ ಮಹಿಳೆಯನ್ನು ಆ ಜಾಬ್ಗೆ ಕೆಪಾಸಿಟಿ ಇರೋ ತರ ನಾವು ಬೆಳೆಸ್ಬೇಕು. ಅವ್ರ ಹಂಗ್ ಬೆಳಿಬೇಕು ಅಂದ್ರೆ ಫ್ಯಾಮಿಲಿಯಿಂದಾನೆ ಮನೆಯಿಂದ ಅವ್ರಿಗೆ ಸಿಗೋ ಸಪೋರ್ಟ್ ಜಾಸ್ತಿ ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈಗ ನಾವು ಮನೆಯಲ್ಲಿ ಬರೀ ಹೆಣ್ಮಕ್ಳು ಇದ್ದಾರೆ, ಮಗಳಿದ್ದಾಳೆ ಅಂದ್ರೆ ಒಂದ್ ಸಿಲಿಂಡರ್ ಕೂಡ ಎತ್ತಕ್ಕೆ ಬಿಡಲ್ಲ. ಬೇಡ, ನೀನಾಕಿ ಸಿಲಿಂಡರ್ ಎತ್ತಿತ್ಯ, ನಿನ್ ಕೈಯಲ್ಲಿ ಆಗಲ್ಲ, ಕೆಳಗ ಹಾಕೋದ್ನ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ವಿಮೆನ್ಗೆ ತುಂಬಾ ಕಮ್ಮಿ ಸಪೋರ್ಟ್ ಸಿಗ್ತಿದೆ, ಮೋಟಿವೇಶನ್ ಸಿಗ್ತಿದೆ. ವಿಮೆನ್ ಅಂದ್ರೆ ಬರೀ ಮನೆ ಕೆಲಸ ಮಾಡಿರ್ಬೇಕು, ಕಸ ಗುಡಿಸ್ಬೇಕು, ಅಡುಗೆ ಮಾಡ್ಬೇಕು, ಗಂಡನ್ ಚೆನ್ನಾಗಿ ನೋಡ್ಕೊಬೇಕು, ಮನೇರ್ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದನ್ನ ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಯಾವ ಫೀಲ್ಡ್ ಅಲ್ಲಿ ವಿಮೆನ್ ಕಮ್ಮಿ ಇದಾರೆ ಹೇಳ್ರಿ? ಸ್ಪೋರ್ಟ್ಸ್ ಅಲ್ಲಿ ಬೆಳೀತಿದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಬೆಳೀತಿದ್ದಾರೆ, ಎಜುಕೇಶನ್ ಅಲ್ಲಿ ಬೆಳೀತಿದ್ದಾರೆ, ಜಾಬ್, ಇವ್ ಏನೇ ಕೆಲಸ ಕೊಟ್ರು ಹೆಣ್ಮಕ್ಳು ಅದರಲ್ಲಿ ಕಮ್ಮಿ ಅಂತ ತೋರಿಸಿಲ್ಲ. ಬಟ್ ಕೊಡೋ ಸಪೋರ್ಟು ಮತ್ತೆ ಕೊಡೋ ಆಪರ್ಚುನಿಟೀಸ್ ಕಮ್ಮಿ ಆಗ್ತಿದೆ ಅಷ್ಟೇ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಂಜರಿ ರಂಗೇರಿ ನಿನ್ನ ಕಾದಿದೆ ಇಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಅಂಗಾಲಿನಲೆ ಬಂಗಾರ ಗೆವಾಮಾಯ ಕಾಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ ವರ್ಷಗಳಿಂದ ನಡೆದಿರೋ ಒಂದ್ ಸಣ್ಣ ಇನ್ಸಿಡೆಂಟ್ ತಗೊಂಬೇಕಂದ್ರೆ

ಲಾಸ್ಟ್ ಇಯರ್ ನಡೆದ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಇಂಡಿಯಾದ ಪ್ರತಿಭೆ ನೀರಜ್ ಚೋಪ್ರಾ ಅವರು ಮೊದಲನೇ ಬಾರಿಗೆ ಜಾವೆಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲ್ನ ಪಡೀತಾರೆ. ಅವರು ಅವತ್ತು ಗೋಲ್ಡ್ ಮೆಡಲ್ ಪಡೆದಿದ್ರಿಂದ ಎಷ್ಟೋ ಜಾವೆಲಿನ್ ಥ್ರೋ ಸ್ಪೋರ್ಟ್ಸ್ ಪರ್ಸನ್ಗೆ ಸ್ಪೋರ್ಟ್ಸ್ ಮೆನ್ಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಒಂದು ನಂಬಿಕೆ ಸಿಗುತ್ತೆ, ಇದರಿಂದ ನಾವು ಹೆಸರು ಮಾಡ್ಬೋದು, ನಮ್ಮ ಹೆಸರು ಬೆಳೆಯುತ್ತೆ ಅನ್ನೋ ನಂಬಿಕೆ ಕೂಡ ಹುಟ್ಟುತ್ತೆ. ಆಮೇಲೆ ಎಷ್ಟೋ ಸ್ಪಾನ್ಸರ್ಸು ಎಷ್ಟೋ ಪ್ರೈವೇಟ್ ಕಂಪ್ನೀಸು ಸ್ಪಾನ್ಸರ್ಶಿಪ್ ಮಾಡಿದೆ. ಅಷ್ಟೇ ಅವರಿಗಷ್ಟೇ ಅಲ್ಲ, ಮೆಡಲ್ಸ್ ಯಾರ್ಯಾರು ಅಚೀವ್ ಮಾಡಿದ್ರು ಅವರಿಗೆಲ್ಲ ಈ ಥರ ಪ್ರೈವೇಟ್ ಕಂಪ್ನೀಸು ಎನ್ಕರೇಜ್ ಮಾಡೋದ್ರಿಂದ ತುಂಬ ಜನಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ, ನಾವು ಮುಂದೆ ಹೋಗ್ಬೋದು, ಧೈರ್ಯ ತೋರಿಸ್ಬೋದು ಅನ್ನೋ ನಂಬಿಕೆ ಹುಟ್ಟುತ್ತೆ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾರ್ಥನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಹೊರಟರೆ ಬೆಳಗಿನ ತನಕ ಬಾಳ ಪಯಣವು ಮುಗಿಯುವ ತನಕ, ಹೇಳ ಹೊರಟರೆ ಬೆಳಗಿನ ತನಕ ಬಾಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವೆಥೆಯೋ ಕಾರ್ಮಿಕದ ಸಂಗತಿಯೋ, ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ, ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಹೊರಟರೆ ಬೆಳಗಿನ ತನಕ ಬಾಳ ಪಯಣವು ಮುಗಿಯುವ ತನಕ, ಹೇಳ ಹೊರಟರೆ ಬೆಳಗಿನ ತನಕ ಬಾಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವೆಥೆಯೋ ಕಾರ್ಮಿಕದ ಸಂಗತಿಯೋ, ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ, ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ನಮ್ಮ ಗೌರ್ಮೆಂಟ್ ಕೂಡ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡಬೇಕು ಅಂತ ಎಲ್ಲ ಸಿಟೀಸಲ್ಲೂ ಸ್ಪೋರ್ಟ್ಸ್ ಹಾಸ್ಟೆಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಟ್ರೈನರ್ನ ಅಪಾಯಿಂಟ್ ಮಾಡ್ತಿದ್ದಾರೆ. ಬಟ್ ಏನ್ ಪ್ರಾಬ್ಲಮ್ ಅಂದರೆ ಫೆಸಿಲಿಟೀಸ್ ಏನೋ ಕೊಡ್ತಾ ಇದ್ದಾರೆ, ಬಟ್ ಆ ಫೆಸಿಲಿಟಿ ಕರೆಕ್ಟಾಗಿ ಫಾಲೋ ಆಗ್ತಿದೆಯಾ, ಅದರಲ್ಲಿ ಎಲ್ಲ ಫೆಸಿಲಿಟಿನೂ ಟೈಮ್ ಟೈಮ್ಗೆ ಸರಿಯಾಗಿ ಬರ್ತಿದೆಯಾ, ಅದು ಯೂಸ್ಫುಲ್ ಆಗ್ತಿದೆಯಾ, ಯಾರು ಯೂಸ್ ಮಾಡ್ಕೊಬೇಕೋ ಅವ್ರಿಗೆ ಯೂಸ್ ಆಗ್ತಿದೆಯಾ, ಅಥವಾ ಅದು ದುರ್ಬಳಕೆ ಆಗ್ತಿದೆಯಾ ಅನ್ನೋ ಒಂದು ಯೋಚನೆ ನಮಗೆ ಬರಬೇಕು. ಗೌರ್ಮೆಂಟ್ ಕೂಡ ಅದನ್ನು ಫಾಲೋ ಅಪ್ ಮಾಡಬೇಕು. ಗೌರ್ಮೆಂಟ್ ಇಂದ ಬಂದಿರೋ ಇನ್ನೊಂದು ಪ್ರೋಗ್ರಾಮ್ ಅಂದ್ರೆ ಖೇಲೋ ಇಂಡಿಯಾ. ಇದು ಒಂದು ಯೂನಿವರ್ಸಿಟಿ ಲೆವೆಲ್ ಸ್ಪೋರ್ಟ್ಸ್ ಆಗಿದೆ. ಇದು ಎಲ್ಲಾ ಸ್ಪೋರ್ಟ್ಸ್ಗೂ ಎಲ್ಲಾ ಗೇಮ್ಸ್ಗೂ ಎನ್ಕರೇಜ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಇದೇ ಖೇಲೋ ಇಂಡಿಯಾ ಅಡಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಒಂದು ಹೊಸ ಸ್ಟೇಡಿಯಂ ಬರ್ತಾ ಇದೆ. ಇದರಿಂದ ಎಷ್ಟೋ ಸ್ಪೋರ್ಟ್ಸ್ ಪರ್ಸನ್ಸ್ ಎಂಕರೇಜ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಇನ್ನೂ ಜಾಸ್ತಿ ಸಪೋರ್ಟಿವ್ ನ ಕಾಯ್ಬೋದಾಗಿದೆ, ಜಾಸ್ತಿ ಮೋಟಿವೇಟ್ ಆಗೋ ಸಾಧ್ಯತೆಗಳು ಇದೆ. ಮೊನ್ನೆ ನಡೆದ ಕಾಮನ್ವೆಲ್ತ್ ಅಲ್ಲಿ ಮೀರಾಬಾಯಿ ಚಾನು ಅವರು 58 ಕ್ಯಾಟಗರಿಯಲ್ಲಿ 201 ಕೆಜಿ ಎತ್ತಿ